ಆಕಾಶವಾಣಿ ಭದ್ರಾವತಿ ನಿಲಯದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಕ್ವಾಮಿ ಏಕತಾ ಸಪ್ತಾಹ ಕಾರ್ಯಕ್ರಮ. ಸಂಸ್ಕೃತಿ ಏಕತೆ ಬಗ್ಗೆ ಮಾತನಾಡುತ್ತಾರೆ ಶಾಂತಾ ಅಥೇನಿ, ಇದು ಹಾಸನ ಕೇಂದ್ರದ ಕೊಡುಗೆ. 6:30 ರಸವಾರ್ತೆ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬದನೆಯಲ್ಲಿ ಸುಳಿ ಮತ್ತು ಕಾಯಿ ಕೊರಕ ಕೀಟದ ಹಾವಳಿ ಮತ್ತು ನಿರ್ವಹಣೆ ಕ್ರಮಗಳು, ಈ ಕುರಿತು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹ ಸಂಶೋಧಕರಾದ ದೀಪ್ತಿ ಎನ್ ಅವರೊಡನೆ ಸಂದರ್ಶನ, ಹಾಗೂ ಭದ್ರಾವತಿ ತಾಲೂಕು ಅರಳಿಹಳ್ಳಿಯ ಗೋಣಿ ಲಕ್ಷ್ಮಮ್ಮ ಮತ್ತು ಸಂಗಡಿಗನದ ಸಂಪ್ರದಾಯದ ಪದಗಳು. ಈ ರಾತ್ರಿ 7:45 ಪ್ರಸಾರ ಭಾರತಿ 25ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಸಿಇಒ ಶ್ರೀ ಗೌರವ್ ತ್ರಿವೇದಿ ಅವರಿಂದ ಮಾಹಿತಿ ಅವರಿಂದ ಸಂದೇಶ. 8:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಡಾ ಅರವಿಂದ ಮಾಲಗಟ್ಟಿ. ಕಾರ್ಯಕ್ರಮದ ವಿನ್ಯಾಸ ಹಾಗೂ ಪ್ರಸ್ತುತಿ ಡಾ ನಿರ್ಮಲಾ ಸಿ ಎಲಿಗಾರ್. 9:05 ಕನ್ನಡದಲ್ಲಿ ಭಾಷಣ, ಕನ್ನಡವೆಂದರೆ ಬರೀ ನುಡಿಯಲ್ಲ, ಈ ಕುರಿತು ಮಾತನಾಡುತ್ತಾರೆ ಡಾ ಚನ್ನಬಸವಯ್ಯ ಹಿರೇಮಠ್. 10:00 ಜನಪದ ಸಂಗೀತ ಕಾರ್ಯಕ್ರಮ. ನಾಳೆ 6:10 ಚಿಂತನ ಡಾ ಎಂಎಸ್ ಮೂರ್ತಿ ಅವರಿಂದ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಕೆಳದಿ ಶೋಭನಾಯಕ ಯುಎಚ್ಎಸ್ ನೀಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹುಳಿಮಣ್ಣು ಮತ್ತು ಅದರ ನಿರ್ವಹಣೆ, ಈ ಕುರಿತು ರಘು ಎನ್ ಅವರಿಂದ ಮಾಹಿತಿ ಕೇಳುವಿರಿ. 6:40 ಮತ್ತು 9:30 ಭಾವಗೀತೆಗಳು. 7:15 ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಬಹುದು. 7:40 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಕೇಳಬಹುದು. 7:50 8:30 ಹಾಗೂ 9:05 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 9:00 ಕನ್ನಡ ಕಜ್ಜಾಯ. 9:40 ಕನ್ನಡವೆಂದರೆ ಬರೀ ನುಡಿಯಲ್ಲ, ಈ ಕುರಿತು ಮಾತನಾಡುತ್ತಾರೆ ಡಾ ಚನ್ನಬಸವಯ್ಯ ಹಿರೇಮಠ್. 10:05 ಆಕಾಶ ಗಂಗಾ. 11:00 ಚೈತ್ರವನ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಭಾಗ 25 ವಾಚನ ಮಾಡುತ್ತಾರೆ ಎಚ್ಎಲ್ ಶ್ರೀಕಂಠ ಹಾಗೂ ಎಂಎಸ್ ಅನಂತನಾರಾಯಣ. ವ್ಯಾಖ್ಯಾನ ಕೇಶವ ಅವಧಾನಿ ಹಾಗೂ ಹೊಸಹಳ್ಳಿ ರಾಜಾರಾಮಮೂರ್ತಿ. 11:30 ಸೇವಾ ಮಾಹಿತಿ. 11:40 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಚಿಕ್ಕನಲ್ಲೂರಿನ ಕನಕಮ್ಮ ಮತ್ತು ಸಂಗಡಿಗರಿಂದ ಗಂಗೆ ಪೂಜೆ ಪದ. ನಾಳೆ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ